ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಬಹಳ ಗಹನವಾದಂತಹ ಒಂದು ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗ ಚರ್ಚೆ ಮಾಡ್ತಾ ಇದ್ದೀವಿ. ಇಡೀ ವಿಶ್ವನೇ ಇವತ್ತು ಹವಾಮಾನ ಬದಲಾವಣೆಯ ಬಗ್ಗೆ ಚಿಂತಿತವಾಗಿದೆ, ಚಿಂತನೆ ಮಾಡ್ತಾ ಇದೆ. ಇಡೀ ವಿಶ್ವದ ಎಲ್ಲ ಸರ್ಕಾರಗಳು ಈ ಹವಾಮಾನ ಬದಲಾವಣೆಯ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಈಗೇನು ಹವಾಮಾನ ಬದಲಾವಣೆ ಆಗಿದೆ, ಅದರಿಂದಾಗಿ ಬಹಳಷ್ಟು ದುಷ್ಪರಿಣಾಮಗಳು ನಮ್ಮ ಜನಜೀವನದ ಮೇಲೆ ಆಗ್ತಾ ಇದ್ದಾವೆ, ನಮ್ಮ ಪೃಥ್ವಿಯ ಬದುಕಿನ ಮೇಲೆ ಆಗ್ತಾ ಇದ್ದಾವೆ, ಮತ್ತು ಹವಾಮಾನದೊಳಗೆ ಆಗುವಂತಹ ಏರುಪೇರುಗಳು ನಮ್ಮ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇರುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ನೈಸರ್ಗಿಕ ವಿಪತ್ತುಗಳು ಹೆಚ್ಚಾಗ್ತಾ ಇದ್ದಾವೆ, ಇದರಿಂದಾಗಿ ನಮ್ಮ ಬದುಕು ಬಹಳ ಅನಿಶ್ಚಿತವಾದಂತಹ ಒಂದು ಪರಿಸ್ಥಿತಿ ಒಳಗೆ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ವಿಶೇಷವಾಗಿ ನಮ್ಮ ಆರೋಗ್ಯದ ಮೇಲೆ ಏನೇನು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ, ಮುಂದಿನ ದಿನಗಳಲ್ಲಿ ಇದೇ ವಾತಾವರಣ ಮುಂದುವರಿಯಿತು ಅಂತಂದ್ರೆ ಏನೇನು ಆಗಬಹುದು ನಮ್ಮ ಜನಜೀವನದ ಮೇಲೆ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಹವಾಮಾನ ಬದಲಾವಣೆ ಮತ್ತು ಜನರ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳು ಏನು ಆಗ್ತಾವ, ಮತ್ತು ಅದಕ್ಕೆ ನಾವು ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು, ಏನೇನು ನಮ್ಮ ಆದ್ಯತೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಿ ತಮ್ಮ ಅನುಭವಗಳನ್ನು ಹೇಳೋದಕ್ಕೆ ನಮ್ಮ ಜೊತೆಗೆ ರಾಷ್ಟೀಯ ಹವಾಮಾನ ಬದಲಾವಣೆ ಮತ್ತು ಜನಾರೋಗ್ಯ ಕಾರ್ಯಕ್ರಮದ ರಾಜ್ಯ ನೋಡಲ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರೀಫ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಹವಾಮಾನ ಬದಲಾವಣೆ ಈಗ ಬಹಳ ಚರ್ಚೆಯೊಳಗೆ ಇರುವಂತಹ ಒಂದು ವಿಷಯ ಅಂತ ಹೇಳಬಹುದು. ಅದರ ಪರಿಣಾಮಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಈ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಹೇಳಬಹುದಾ? ಹವಾಮಾನ ಬದಲಾವಣೆ, ನಾವು ಇವತ್ತು ಕ್ಲೈಮೇಟ್ ಚೇಂಜ್ ಏನಿದೆ ಇದು ರಿಯಲ್ ಆಗ್ತಾ ಇರುವಂತಹದ್ದು. ಯಾಕೆ ಅಂದ್ರೆ ಸಾಮಾನ್ಯ ಜನರು ಅಬ್ಸರ್ವ್ ಮಾಡಬಹುದು, ಇವತ್ತಿನ ದಿವಸ ನಾವು ಡ್ರಾಟ್ ಏನಿದೆ ಮತ್ತೆ ಅಲ್ಲಲ್ಲಿ ಫ್ಲಡ್ಸ್ ಏನು ಬರ್ತಾ ಇದಾವೆ, ಆಮೇಲೆ ಟೆಂಪರೇಚರ್ ರೈಸ್ ಆಗ್ತಾ ಇರುವಂತಹದ್ದು, ಇಂಟರ್ಮೀಡಿಯೇಟ್ ರೇನ್ಸ್ ಆಗುವಂತಹದ್ದು, ಆಮೇಲೆ ಲ್ಯಾಂಡ್ ಸ್ಲೈಡ್ಸ್, ಇದೆಲ್ಲಾನು ನಾವು ಫಸ್ಟ್ ಆಫ್ ಆಲ್ ಕ್ಲೈಮೇಟ್ ಚೇಂಜ್ ಇಂದಾನೆ ಆಗ್ತಾ ಇದಾವೆ ಅಂತ ನಮ್ಗೆಲ್ಲರಿಗೂ ಇವತ್ತು ಮನದಟ್ಟಾಗಿದೆ. ಸೊ COP28 ಈಗಲೇ ಅದು ಕನ್ಕ್ಲೂಡ್ ಆಗಿದೆ UAE ದುಬೈ ಅಲ್ಲಿ. ನಮ್ಮ ಪ್ರಧಾನಮಂತ್ರಿ ಕೂಡ ಅದನ್ನ ಅಟೆಂಡ್ ಮಾಡಿದ್ದಾರೆ, ಹೈ ಲೆವೆಲ್ ಅಫಿಷಿಯಲ್ಸ್ ಕೂಡ ಅದನ್ನ ಅಟೆಂಡ್ ಮಾಡಿ ಬಂದಿದ್ದಾರೆ. ಆ ತರದ್ದು ಒಂದು ಪ್ರಪಂಚದಲ್ಲೇ ಎಲ್ಲಾ ದೊಡ್ಡ ಮತ್ತೆ ಚಿಕ್ಕ ಕಂಟ್ರೀಸ್ ಅವರೆಲ್ಲರೂ ಸೇರಿಕೊಂಡು ಈ ಒಂದು ಹವಾಮಾನ ಬದಲಾವಣೆ ಏನಿದೆ ಅದರಲ್ಲಿ ಆಗುವಂತಹದ್ದನ್ನ ಮುಂದಿನ ದಿಸೆಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಪ್ರಪಂಚ ಏನಿದೆ ಅದನ್ನ ಯಾವ ತರ ನಮ್ಮ 100 ವರ್ಷ ಹಿಂದೆ ಇತ್ತು ಅದೇ ತರದ್ದು ನಾವು ಮತ್ತೆ ಮಾಡೋಣ ಅಂತ ಒಂದು ಮಾತುಗಳನ್ನ ಆಡ್ತಾ ಇದೀವಿ. ಈ ಹವಾಮಾನ ಬದಲಾವಣೆಯಿಂದ ಜನರ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತವೆ. ಇವತ್ತು ನಾವು ಏನು ನೋಡ್ತಾ ಇದೀವಿ, ಡೆಲ್ಲಿಯಲ್ಲಿ ಎಲ್ಲರಿಗೂ ತಿಳಿದಿರಬಹುದು, ಅಲ್ಲಿ ಏರ್ ಪೊಲ್ಯೂಷನ್ ಹೆಚ್ಚಿಗೆ ಆಗಿ ಜನಕ್ಕೆ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಾ ಇದೆ. ಸಿಂಪಲ್ ಆಗಿ ನೆಗಡಿ ಕೆಮ್ಮಿಂದ ಹಿಡಿದು COPD ಲಂಗ್ ಡಿಸೀಸಸ್ ಇಂದ ಹಿಡಿದು ಕ್ಯಾನ್ಸರ್ ಆಫ್ ದ ಲಂಗ್, ಒಂದು 15-20 ವರ್ಷ ಹಿಂದೆ ಕ್ಯಾನ್ಸರ್ ಆಫ್ ದ ಲಂಗ್ ಡೆಲ್ಲಿ ಆ ಏರಿಯಾದಲ್ಲಿ 50-60 ವರ್ಷ ಮೇಲ್ಪಟ್ಟವರು ಕಾಣಿಸ್ತಾ ಇದ್ದಿದ್ದು ಇವತ್ತಿನ ದಿವಸ 28-30-35 ವರ್ಷ ಆಗಿರೋರ್ಗೆಲ್ಲರಿಗೂ ಕಾಣ್ತಾ ಇದೆ. ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ಕಾಣ್ತಾ ಇದೀವಿ ನಾವು. ಆ ಪರಿಸ್ಥಿತಿಯನ್ನು ನಮ್ಮಲ್ಲಿ ಆಗಬಾರದು ಅಂತ ನಾವು ಅದಕ್ಕೆ ಯಾವ ತರ ಈ ಬದಲಾವಣೆಗಳು ಆಗ್ತಾ ಇದಾವೆ, ಒಂದು ಟೆಂಪರೇಚರ್ ಅನ್ನ ಹೆಚ್ಚಿಗೆ ಆಗ್ತಾ ಇದೆ, ಆಮೇಲೆ ವೆದರ್ ಚೇಂಜಸ್, ಯಾವಾಗ ಚಳಿ ಇರಬೇಕು ಆವಾಗ ಬಿಸಿ ಇರುತ್ತೆ, ಯಾವಾಗ ಬಿಸಿ ಇರಬೇಕು ಅವಾಗ ಚಳಿ ಆಗ್ತದೆ, ಮಳೆ ಆಗದಿರೋ ಇರೋ ದಿವಸಗಳಲ್ಲೆಲ್ಲ ಮಳೆ ಆಗುತ್ತೆ, ಫ್ಲಡ್ಸ್ ಆಗುತ್ತೆ, ಮತ್ತೆ ಇಂಟರ್ಮೀಡಿಯೇಟ್ ರೇನ್ಸ್ ಅಂತ ಏನು ಹೇಳ್ತೀವಿ ಆ ತರ ಆಗ್ತದೆ. ಆಮೇಲೆ ನಮ್ಮ ಈ ಏರ್ ಪೊಲ್ಯೂಷನ್, ಗಾಳಿಯಲ್ಲಿ ಪೊಲ್ಯೂಷನ್ ಅನ್ನ ಹೆಚ್ಚಿಗೆ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಾವೇ, ಜನರೇ, ಅನಿಮಲ್ಸ್ ಅಲ್ಲ, ಬೇರೆ ಯಾವುದು ಪ್ರಾಣಿಗಳೆಲ್ಲ, ಮರ ಗಿಡಗಳೆಲ್ಲ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಾಯ್ತು ಅವಾಗಿಂದ ತುಂಬಾ ಬದಲಾವಣೆಗಳನ್ನ ಆಯ್ತು. ಇವತ್ತಿನ ದಿವಸ ಯಾವುದೇ ಒಂದು ಫ್ಯಾಕ್ಟರಿ ಆಗ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ಲಿ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಪರಿಸರ ಬದಲಾಗ್ತಾ ಇದೆ, ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಸೀ ಲೆವೆಲ್ ರೈಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಇರೋದ್ರಿಂದ ನಾರ್ತ್ ಅಂಟಾರ್ಟಿಕ್ ಮತ್ತೆ ಸೌತ್ ಅಲ್ಲಿ ಐಸ್ ಕ್ಯಾಪ್ಸ್ ಇದಾವೆ, ಅದೆಲ್ಲ ಮೆಲ್ಟ್ ಆಗಿ ಸೀ ಲೆವೆಲ್ ರೈಸ್ ಆಗ್ತಾ ಇದೆ. ಆಮೇಲೆ ವೆದರ್ ಚೇಂಜಸ್ ತುಂಬಾನೇ ಆಗ್ತಾ ಇದಾವೆ, ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಇದಾವೆ, ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಡ್ರಾಟು ಆಗುತ್ತೆ, ಫ್ಲಡ್ಡು ಆಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತದೆ, ಆಮೇಲೆ ಜನರ ಆರೋಗ್ಯದ ಮೇಲೆ ಇಲ್ದಿರ ಇರೋದು ಕಾಯಿಲೆ ಎಲ್ಲಾನು ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ. ಕೋವಿಡ್ ಬಂತು, ಝಿಕಾ ಬರ್ತಾ ಇದೆ, ಯೆಲ್ಲೋ ಫೀವರ್, ಹಳೆ ಡಿಸೀಸಸ್ ಏನಿದಾವೆ ಆ ಡಿಸೀಸಸ್ ಎಲ್ಲಾನು ಹೆಚ್ಚಿಗೆ ಆಗ್ಬೋದು, ಹೊಸ ಹೊಸ ಕಾಯಿಲೆಗಳು ಬರಬಹುದು. ಅದರ ಜೊತೆಗೆ ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಹೆಚ್ಚಿಗೆ ಆಗ್ತಾ ಇದಾವೆ. ಏರ್ ವೇ ರಿಲೇಟೆಡ್ ಡಿಸೀಸಸ್ಗೆ ತಾಯಿ ಮತ್ತೆ ಮಗುಗೆ ಏನು ನಾವು ರಕ್ಷಣೆ ಕೊಡಬೇಕಾಗುತ್ತೆ, ಆಮೇಲೆ ಅನೀಮಿಯಾ ಅಂತ ಏನ್ ಹೇಳ್ತೀವಿ ನಮ್ಮ ವಾಟರ್ ಪೊಲ್ಯೂಷನ್, ಫುಡ್, ಸಾಯಿಲ್ ಎಲ್ಲ ಪೊಲ್ಯೂಟ್ ಆಗ್ತಾ ಇದಾವೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗ್ತಾ ಇದಾವೆ. ನಾವು ಜನರೇ ಇದನ್ನ ಮಾಡ್ತಾ ಇದೀವಿ. ಹಾಗಾಗಿ ಈ ಲೆಡ್ ಪಾಯ್ಸನಿಂಗ್, ಹೆವಿ ಮೆಟಲ್ ಪಾಯ್ಸನಿಂಗ್, ಇವತ್ತು ವೆಜಿಟೇಬಲ್ಸ್ ಅಲ್ಲಿ ಹೆವಿ ಮೆಟಲ್ಸ್ ಅನ್ನ ನಾವು ಕಾಣ್ತಾ ಇದೀವಿ, ಆಮೇಲೆ ವಾಟರ್ ಅಲ್ಲಿ ಲೆಡ್ ಅನ್ನ ಕಾಣ್ತಾ ಇದೀವಿ. ಇದರಿಂದ ನಮ್ಮ ಮಕ್ಕಳಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಅವರು ಆರೋಗ್ಯದ ಮೇಲೆ ಏಜ್ ಆಗ್ಲಿ, ಆಮೇಲೆ ಬುದ್ಧಿಮಾಂದ್ಯತೆ ಆಗ್ಲಿ, ಎಲ್ಲಾನು ಅವ್ರಿಗೆ ಎಫೆಕ್ಟ್ ಆಗ್ತದೆ. ಸೊ ಇದಕ್ಕೆ ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕಾಗುತ್ತೆ. ಆರೋಗ್ಯ ಇಲಾಖೆ ಕಡೆಯಿಂದ, ಆರೋಗ್ಯ ಹಿತದೃಷ್ಟಿಯಿಂದ ನಾವು ನಮ್ಮ ಮೆಡಿಕಲ್ ಆಫೀಸರ್ಸ್ಗೆ ಟ್ರೈನಿಂಗ್ಸ್ ಅನ್ನ ಕೊಡ್ತಾ ಇದೀವಿ. ರಾಯಚೂರು, ಯಾದಗಿರಿ, ಗುಲ್ಬರ್ಗಾ, ಆಮೇಲೆ ಎಲ್ಲಾ ಜಿಲ್ಲೆಗಳಲ್ಲೂ ಮುಂದಿನ ದಿವಸಗಳಲ್ಲಿ ಅವರಿಗೆ ವರ್ಕ್ಶಾಪ್ಸ್, ಟ್ರೈನಿಂಗ್ಸ್, ಕಾನ್ಫರೆನ್ಸಸ್ ಇದೆಲ್ಲ ಮಾಡಿ ಅವರಿಗೆ ಫಸ್ಟ್ ಆರೋಗ್ಯ ಅಧಿಕಾರಿಗಳು ಆಮೇಲೆ ಸಿಬ್ಬಂದಿ ಅವರಲ್ಲಿ ಈ ಬದಲಾವಣೆಗಳ ಬಗ್ಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಏನೇನು ಮಾಡಬಹುದು, ಬೇರೆ ಇಲಾಖೆಗಳು ಲೈಕ್ ಫಾರ್ ಎಕ್ಸಾಂಪಲ್ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಷರೀಸ್, ಇತರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತದೆ, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಅಂಗನವಾಡಿ ಇರ್ತದೆ, ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತಾ ಇದಾವೆ. ನಮ್ಗೆ ಅದರಿಂದ ಇವತ್ತು ಒಂದು ಜಲ್ ಜೀವನ್ ಮಿಷನ್ ಅಂತಿದೆ, ಆಮೇಲೆ ನ್ಯಾಷನಲ್ ವಾಟರ್ ಮಿಷನ್, ನ್ಯಾಷನಲ್ ಅಗ್ರಿಕಲ್ಚರ್ ಮಿಷನ್, ರೋಡ್ ಸೇಫ್ಟಿ, ಇದೆಲ್ಲಾನು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅಂಗನವಾಡಿಯಲ್ಲಿ ತಾಯಿ ಮತ್ತೆ ಮಗುಗೆ ನೋಡ್ಕೊಳ್ಳೋದಕ್ಕೆ ಇಮ್ಯುನೈಸೇಷನ್ ಇಂದ ಹಿಡಿದು ಎಲ್ಲಾ ಫೆಸಿಲಿಟೀಸ್ ಅನ್ನು ಸಹಿತ ಕೊಡ್ತಾ ಇದ್ದಾರೆ. ಈ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತಾ ಇದಾವೆ ಅದಕ್ಕೆ ಒಂದು ಹೆಲ್ತ್ ಪ್ರಯಾರಿಟಿ ಕೊಟ್ಟು ಹೆಲ್ತ್ಗೆ ಏನು ಬೆನಿಫಿಟ್ಸ್ ಇದಾವೆ, ಜನರ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಎಲ್ಲ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಸೋಲಾರ್ ಅನ್ನ ಅಳವಡಿಸ್ಕೊಳ್ಳಿ ಅಂತಾನು ಈಗ ಪೂರ್ತಿ ಈ ರಾಯಚೂರು ಮತ್ತೆ ಯಾದಗಿರಿಯಲ್ಲಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೋಲಾರ್ ಪ್ಯಾನಲ್ಸ್ ಅನ್ನ ಹಾಕಿದ್ವಿ. ಈ ಗುಲ್ಬರ್ಗಾದಲ್ಲೂ ಇನ್ನು ಮುಂದಿನ 3-4 ತಿಂಗಳಲ್ಲಿ ಅಲ್ಲೂ ಸೋಲಾರ್ ಪ್ಯಾನಲ್ಸ್ ಅನ್ನ ಸರ್ಕಾರದ ಕಡೆಯಿಂದ ಹಾಕ್ತಾ ಇದೀವಿ. ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ, ನಾವು ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ನಾರ್ಮಲ್ ಆಗಿ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಸಿಟಿನ ತಗೊಂಡ್ರೆ ಅದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕೋಲ್ ಬೇಕಾಗುತ್ತೆ. ಸೊ ಕೋಲ್ ಅನ್ನ ಬರ್ನ್ ಮಾಡಿದಾಗ ಅದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತದೆ. ಸೊ ಕೋಲ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್, ಅದನ್ನ ನಾವು ಮುಂದಿನ ಪೀಳಿಗೆಗಳಿಗೆ ಹಾಗೆ ಇಡಬೇಕಾಗುತ್ತೆ. ಅದನ್ನ ನಾವು ತೆಗೆದು ಯೂಸ್ ಮಾಡ್ತಾ ಇದೀವಿ, ಆಯಿಲ್ ಅನ್ನ ತೆಗೆದು ಯೂಸ್ ಮಾಡ್ತಾ ಇದೀವಿ, ಪೆಟ್ರೋಲ್ ಅನ್ನ ತೆಗೆದು ಯೂಸ್ ಮಾಡ್ತಾ ಇದೀವಿ, ಇದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು. ಸೋಲಾರ್ ಎನರ್ಜಿ, ನ್ಯಾಚುರಲ್ ಲೈಟ್ ಅನ್ನ ನಾವು ಯೂಸ್ ಮಾಡಬೇಕು. ಸೋಲಾರ್ ಪ್ಯಾನಲ್ಸ್ ಇಂದ ಬರುವಂತದನ್ನ ನಾವು ಯೂಸ್ ಮಾಡಿದ್ರೆ ಅದಕ್ಕೆ ಯಾರಿಗೂ ಎಫೆಕ್ಟ್ ಜಾಸ್ತಿ ಆಗೋದಿಲ್ಲ. ಮತ್ತೆ ಅದೇ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಇವತ್ತಿನ ದಿವಸ ಮಳೆ ಕಮ್ಮಿ ಆಗ್ತಾ ಇದೆ, ಬರಗಾಲ ಇದೆ, ಡ್ರಾಟ್, ಅದರಿಂದ ರೈತರಿಗೆ ತುಂಬಾ ಎಫೆಕ್ಟ್ ಇದೆ, ನಾರ್ಮಲ್ ಜನಕ್ಕೆ ಸಮಸ್ಯೆಗಳು ಬರ್ತಾ ಇದಾವೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ನಾವು ಎಲ್ಲಾ ಬಿಲ್ಡಿಂಗ್ಸ್ ಅಲ್ಲಿ, ಮನೆ ಆಗ್ಲಿ, ಆಫೀಸ್ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ಕಚೇರಿ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆ ಆಗ್ಲಿ, ಎಲ್ಲಾ ಕಡೆ ನಾವು ಹಾಕೊಂಡ್ರೆ ಏನು ಮಳೆ ಸ್ವಲ್ಪ ಬರ್ತದೆ ಆ ನೀರನ್ನ ನಾವು ಸಂಗ್ರಹ ಮಾಡಿಕೊಂಡು ಆ ನೀರನ್ನ ನಾವು ನೆಕ್ಸ್ಟ್ 5-6 ನಾವು ಯೂಸ್ ಮಾಡಿದ್ರೆ ವಾಟರ್ ಟೇಬಲ್ ಅನ್ನ ನಾವು ಹೆಚ್ಚಿಗೆ ಮಾಡಿದಂಗೆ, ಆದ್ರೆ ನೀರಿನ ಮಟ್ಟವನ್ನು ಹೆಚ್ಚಿಗೆ ಆದ್ರೆ ನಮ್ಗೆ ಅನುಕೂಲ. ಹೇಗೆ ಅಂತಂದ್ರೆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗ್ತದೆ, ಫ್ಲೋರೋಸಿಸ್ ಜಾಸ್ತಿ ಆಗ್ತದೆ, ಹೆವಿ ಮೆಟಲ್ ಪಾಯ್ಸನಿಂಗ್ ಜಾಸ್ತಿ ಆಗ್ತದೆ, ಬೇರೆ ಬೇರೆ ಕಾಯಿಲೆಗಳು, ಇವತ್ತು ಡಯಾಬಿಟಿಸ್, ಹೈಪರ್ ಟೆನ್ಷನ್, 35-40 ವರ್ಷಕ್ಕೆಲ್ಲ ನಾವು ಕಾಣ್ತಾ ಇದೀವಿ ಈ ಕಾರಣದಿಂದ. ಹಾಗಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಹಾಕೊಂಡ್ರೆ ನಾವು ನೀರನ್ನ ಸೇವ್ ಮಾಡ್ತೀವಿ. ಆಮೇಲೆ ಇವಾಗ ಎಲ್ಇಡಿ ಲೈಟ್ಸ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ, ಜನನು ಇದನ್ನ ತಿಳ್ಕೊಬೇಕಾಗುತ್ತೆ. ಎಲ್ಇಡಿ ಲೈಟ್ಸ್ ಯೂಸ್ ಮಾಡೋದ್ರಿಂದ ನಾವು 70% ಅಷ್ಟು ಎಲೆಕ್ಟ್ರಿಸಿಟಿನ ಸೇವ್ ಮಾಡಬಹುದು. ಆಮೇಲೆ ಗ್ರೀನ್ ಹೆಲ್ತ್ ಕೇರ್ ಫೆಸಿಲಿಟೀಸ್, ನಮ್ಮ ಪರಿಸರದಲ್ಲಿ ನಾವು ಗಿಡ ಮರಗಳನ್ನ ಬೆಳೆಸಬೇಕು, ಅದರಿಂದ ನಮಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಆಮೇಲೆ ಪರಿಸರ ಚೆನ್ನಾಗಿರ್ತದೆ. ನಾವು ಮರಗಿಡಗಳನ್ನ ಬೆಳೆಸಿದಾಗ ಮಳೆ ಆಗ್ತದೆ, ಮಳೆ ಆಗಿದ್ದು ಭೂಮಿಯಲ್ಲಿ ಶೇಖರಣೆ ಆಗುತ್ತೆ, ಅದರಿಂದ ಫ್ಲಡ್ಸ್ ಆಗೋದಿಲ್ಲ, ಮತ್ತೆ ನೀರು ಫ್ಲಡ್ ಆಗಿ ಒಂದೇ ಸಲ ಹೊರಟೋಗೋದಿಲ್ಲ ಸಮುದ್ರಕ್ಕೆ. ಶೇಖರಣೆ ಏನಾಗುತ್ತೆ, ನೀರು ಅದು ಒಳ್ಳೆ ನೀರಾಗಿರುತ್ತದೆ, ನಾವು ಅದನ್ನ ಬಳಸಿದ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಸೊ ಇದು ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಂತ ಹೇಳ್ತೀವಿ. ಆ ತರದ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅನ್ನ ನಾವು ಮುಂದಿನ ದಿವಸಗಳಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದೀವಿ. ಇದರಿಂದ ಅರ್ಥಕ್ವೇಕ್ ಆಗ್ಲಿ, ಒಂದು ಫ್ಲಡ್ಸ್ ಆಗ್ಲಿ, ಬೇರೆ ಬೇರೆ ಲ್ಯಾಂಡ್ ಸ್ಲೈಡ್ಸ್, ಅದರಿಂದ ಪ್ರಿವೆಂಟ್ ಆಗುತ್ತೆ. ಡಾಕ್ಟರ್, ಒಂದು ಮಾತು ಇಲ್ಲಿ ಏನಂತಂದ್ರೆ, ತಾವು ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರಿ, ಮಳೆ ನೀರನ್ನ ಸಂಗ್ರಹ ಮಾಡಿ ಅದನ್ನ ಬಳಸುವಂತಹ ಒಂದು ವಿಚಾರ, ಅದರ ಜೊತೆಗೆ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತದ, ಅದರಿಂದ ನಮ್ಮ ಏನು ಪರಿಸರಕ್ಕೂ ಒಳ್ಳೇದು, ಆಮೇಲೆ ನೀರು ಇರ್ತದೆ, ಜನರಿಗೇನು ರೋಗಗಳು ಬರ್ತಾವ ಅವುಗಳು ಕೂಡ ಕಡಿಮೆ ಆಗ್ತಾವ ಅನ್ನುವಂತ ಮಾತು ಹೇಳಿದ್ರಿ. ಈಗ ಮಳೆ ನೀರು ಏನದ, ಬಹಳ ಶುದ್ಧವಾದಂತಹ ಒಂದು ನೀರು, ಅಂತ ನೀರನ್ನ ನೇರವಾಗಿ ಹಿಡ್ಕೊಂಡು ಅದನ್ನ ನಮ್ಮ ಶಾಲಾ ಮಕ್ಕಳಾಗಿರ್ಬಹುದು ಅಥವಾ ಮನೆಗಳಲ್ಲಿ ಬಳಸುವಂತದ್ದಾಗಿರ್ಬಹುದು ಅಥವಾ ಸಾರ್ವಜನಿಕ ಒಂದು ವ್ಯವಸ್ಥೆ ಮಳೆ ನೀರನ್ನ ಬಳಸಿ ಮಾಡೋದಾಯ್ತಪ್ಪ ಅಂತಂದ್ರೆ ಸಾಕಷ್ಟು ನಾವು ರೋಗಗಳನ್ನು ಕಡಿಮೆ ಮಾಡಬಹುದು. ಹೆಂಗ, ಈ ಬಗ್ಗೆ ತಮ್ಮ ಯೋಜನೆಗಳೇನಾದರೂ ಅದಾವ, ಅದರ ಬಗ್ಗೆ ಒಂದ್ ಸ್ವಲ್ಪ? ಹೌದು, ನಾವು ಈಗ ಮೊದಲನೇದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದಾನೇ ಇದನ್ನ ಶುರು ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾವತರ ಸೋಲಾರ್ ಪ್ಯಾನಲ್ಸ್ ಅನ್ನ ಅಳವಡಿಸಿ ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಬಳಸಬೇಕು ಅಂತ ಇದೀವಿ, ನ್ಯಾಚುರಲ್ ಲೈಟ್ಸ್. ಅದೇ ತರ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಮತ್ತೆ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಅಳವಡಿಸೋಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ, ಏನು ಮಳೆ ಬರ್ತದೆ ಆ ನೀರನ್ನ ಸಂಗ್ರಹ ಮಾಡಿಕೊಂಡು ಅವರು ಮುಂದಿನ ದಿವಸಗಳಲ್ಲಿ ಅಲ್ಲಿ ಬಳಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಇದರಿಂದ ವಾಟರ್ ಬಾರ್ನ್ ಡಿಸೀಸಸ್, ಇವತ್ತು ತಾವು ಎಲ್ಲರೂ ನೋಡಬಹುದು ಮಾರ್ಚ್ ಏಪ್ರಿಲ್ ಮೇ ಬಂದಾಗ ವಾಟರ್ ಬಾರ್ನ್ ಡಿಸೀಸಸ್, ನೀರಿನಿಂದ ಬರುವಂತಹ ಕಾಯಿಲೆಗಳು, ಡಯೇರಿಯಾ ಆಗ್ಲಿ ಕಾಲರಾ ಆಗ್ಲಿ, ಇದೆಲ್ಲಾನು ಹೆಚ್ಚಿಗೆ ಆಗುತ್ತೆ. ಜನಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ. ಯಾಕೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ನೀರ್ ಕಮ್ಮಿ ಆಗ್ತಾ ಇದೆ. ನೀರ್ ಕಮ್ಮಿ ಆಗ್ತಾ ಇರೋದ್ರಿಂದ ಜನ ಯಾವ ನೀರು ಯೂಸ್ ಮಾಡ್ತಾ ಇದಾರೆ, ಕುಲುಷಿತ ನೀರನ್ನ ಯೂಸ್ ಮಾಡ್ತಾ ಇದಾರೆ, ಕಮ್ಮಿ ನೀರ್ ಸಿಗ್ತಾ ಇದೆ, ಹಾಗಾಗಿ ಜನ ಅದನ್ನ ಸ್ಟೋರ್ ಮಾಡ್ತಾರೆ ಜಾಸ್ತಿ, ಮತ್ತೆ ಆ ನೀರ್ ಶುದ್ಧವಾದ ಇದೆಯಾ ಇಲ್ಲ ಅಂತ ನೋಡೋದಿಲ್ಲ. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಅಳವಡಿಸೋದ್ರಿಂದ ನೀರಿನ ಮಟ್ಟ ಏನು ಭೂಮಿಯಲ್ಲಿ ಜಾಸ್ತಿ ಆಗ್ತದೆ, ಅವಾಗ ಶುದ್ಧವಾದ ನೀರು ನಮ್ಗೆ ಸಿಗ್ತದೆ. ರೈನ್ ವಾಟರ್ ಏನಿದೆ, ಇದು ಶುದ್ಧವಾದ ನೀರು, ಇದನ್ನ ನಾವು ಸ್ಟೋರ್ ಮಾಡಿ ಯೂಸ್ ಮಾಡಬಹುದು ಫಿಲ್ಟರ್ ಮಾಡಿಕೊಂಡು. ಸೊ ಇದರಿಂದ ನಾವು ವಾಟರ್ ಬಾರ್ನ್ ಡಿಸೀಸಸ್, ಆಮೇಲೆ ಮುಂದಿನ ಫುಡ್ ಬಾರ್ನ್ ಡಿಸೀಸಸ್, ಈ ನೀರು ನಾವು ಫುಡ್ ಪ್ರಿಪರೇಷನ್ಗೆ ಯೂಸ್ ಮಾಡ್ತೀವಿ, ಸೊ ಫುಡ್ ಬಾರ್ನ್ ಡಿಸೀಸಸ್ ಸಹಿತ ನಾವು ಕಮ್ಮಿ ಮಾಡಬಹುದು. ಆಮೇಲೆ ಹೆವಿ ಮೆಟಲ್ ಪಾಯ್ಸನಿಂಗ್, ಫ್ಲೋರೋಸಿಸ್ ಅಂತ ಕಾಯಿಲೆಗಳು, ಯಾಕಂದ್ರೆ ನೀರಿನ ಮಟ್ಟ ಭೂಮಿಯಲ್ಲಿ ಕೆಳಗಡೆ ಹೋಗಿದ್ದಷ್ಟು ಕಾಯಿಲೆಗಳು ಜಾಸ್ತಿ, ಫ್ಲೋರೋಸಿಸ್ ಹೆಚ್ಚಿಗೆ ಆಗುತ್ತೆ, ಹೆವಿ ಮೆಟಲ್ ಬೇರೆ ಬೇರೆ ಜಾಸ್ತಿ ಆಗ್ತದೆ. ಮೊದಲು ಜನ ಶುದ್ಧವಾದ ಕೆರೆ ಕುಂಟೆ ನೀರನ್ನ ಫಿಲ್ಟರ್ ಮಾಡಿಕೊಂಡು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ರು, ಅವ್ರಿಗೆ ಏನು ಆಗ್ತಾ ಇರಲಿಲ್ಲ. ಇವತ್ತಿನ ದಿವಸ ನೀರು ಕಮ್ಮಿ ಆಗ್ತಾ ಇದೆ, ಬಟ್ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ನೀರನ್ನ ಸಂಗ್ರಹ ಮಾಡೋದು ಯಾವ ತರ ಅದನ್ನ ಇಟ್ಕೋಬೇಕು ಅದನ್ನ ಮರ್ತೋಗಿದೀವಿ. ಎಲ್ಲ ರೋಡ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಸಹಿತ ನಾವು ಮಾಡ್ತೀವಿ, ಬಟ್ ಯಾವ ತರ ರೈನ್ ವಾಟರ್ನ ನಾವು ಅದನ್ನ ಇಟ್ಕೊಂಡು ಯಾವ ತರ ಯೂಸ್ ಮಾಡಬೇಕು ಅಂತ ನಾವು ಇವತ್ತಿನ ದಿವಸ ಎಲ್ಲರೂ ಯೋಚನೆ ಮಾಡಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಅಳವಡಿಸ್ಕೋಬೇಕು, ಆ ನೀರನ್ನ ನಾವು ದಿನಂದಿನ ಕಾರ್ಯಗಳಿಗೆ, ಕುಡಿಯೋದಕ್ಕೆ, ಫುಡ್ ಪ್ರಿಪರೇಷನ್ ಎಲ್ಲಾನು ಯೂಸ್ ಮಾಡಬಹುದು. ಡಾಕ್ಟರ್, ಈಗ ವಾತಾವರಣ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ, ಅದರ ಪರಿಣಾಮ ನಮ್ಮ ಶರೀರದ ಮೇಲೆ ಆಗ್ತಾ ಇದೆ ಅನ್ನುವಂತ ಮಾತು ಬಂದಾಗ ತಮ್ಮ ಒಂದು ಅನುಭವ ಏನ್ ಹೇಳ್ತದೆ? ತಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಕ್ಷೇತ್ರದಲ್ಲಿ ಓಡಾಡಿದ್ದೀರಿ, ಇಂಥ ಒಂದು ಸಂದರ್ಭದೊಳಗೆ ಯಾವ್ಯಾವ ರೋಗಗಳು ನಮ್ಮ ಜನರನ್ನ, ಮಕ್ಕಳನ್ನಿರಬಹುದು, ವೃದ್ಧರನ್ನಿರಬಹುದು ಅಥವಾ ಜನಸಾಮಾನ್ಯರನ್ನಿರಬಹುದು, ಯಾವ ರೋಗಗಳನ್ನ ತಾವು ಹೆಚ್ಚಿಗೆ ಕಾಣ್ತಾ ಇದ್ದೀರಿ ಈಗ? ಇವತ್ತಿನ ದಿವಸ ನಾವು ನೋಡಬೇಕಾಗಿರೋದು ಮುಖ್ಯವಾಗಿ ಎಲ್ಲರಿಗೂ ತಿಳಿದಿರಬಹುದು, ನ್ಯೂಸ್ ಅಲ್ಲಿ ಸಹಿತ ತಾವು ನೋಡಬಹುದು, ಡೆಲ್ಲಿಯಲ್ಲಿ ಏರ್ ವೇ ರಿಲೇಟೆಡ್ ಗಾಳಿಯಿಂದ ಆಗುವಂತದ್ದು ಪರಿಣಾಮಗಳು ಬೀಳುವಂತದ್ದು, ಏರ್ ಪೊಲ್ಯೂಷನ್ ಜಾಸ್ತಿ ಆದ್ರೆ ಏನಾಗ್ತಾ ಇದೆ ಅಂತ ಎಲ್ಲರೂ ನೋಡ್ತಾ ಇದೀರ. ಡೆಲ್ಲಿಯಲ್ಲಿ ಸ್ಕಿನ್ ಅಲರ್ಜಿಯಿಂದ ಹಿಡಿದು ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್, ಒಂದು ಕಾಮನ್ ನೆಗಡಿಯಿಂದ ಹಿಡಿದು ಸಿಒಪಿಡಿ ಲಂಗ್ ಇನ್ಫೆಕ್ಷನ್ ಹೆಚ್ಚಿಗೆ ಆಗುವಂತದ್ದು, ಮತ್ತೆ ತುಂಬಾ ದಿವಸ ಅದರದ್ದು ಎಫೆಕ್ಟ್ ಆದ್ರೆ ಲಂಗ್ ಹೋಗುವಂತದನ್ನು ಸಹಿತ ನೋಡ್ತಾ ಇದೀವಿ. ನಾವು ನಮ್ಮ ಕರ್ನಾಟಕದಲ್ಲೂ ಸಹಿತ ಸುಮಾರು ಪ್ಲೇಸಸ್ ಅಲ್ಲಿ ನೋಡ್ತಾ ಇದೀವಿ ಇವತ್ತು ಎಲ್ಲರಿಗೂ ಈ ಏರ್ ವೇ ರಿಲೇಟೆಡ್ ಇಲ್ನೆಸಸ್, ಗಾಳಿಯಿಂದ ಆಗುವಂತದ್ದು ಪೊಲ್ಯೂಷನ್ ಜಾಸ್ತಿ ಆದ್ರೆ ಡಿಸೀಸಸ್ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ವಾಟರ್ ಬಾರ್ನ್ ಡಿಸೀಸಸ್, ಫುಡ್ ಬಾರ್ನ್ ಡಿಸೀಸಸ್, ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಹೃದಯ ರೋಗಗಳು ಹೆಚ್ಚಿಗೆ ಆಗ್ತಾ ಇದೆ, ಯಾಕಂದ್ರೆ ಹೀಟ್ ಇನ್ಕ್ರೀಸ್ ಆಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಹೆವಿ ಮೆಟಲ್ ಲೆಡ್ ಪಾಯ್ಸನಿಂಗ್, ಮಕ್ಕಳಲ್ಲಿ ನಾವು ಲೆಡ್ ಪಾಯ್ಸನಿಂಗ್ ಅನ್ನ ನೋಡ್ತಾ ಇದೀವಿ. ಇವತ್ತು ಭಾರತ ದೇಶದಲ್ಲಿ ಒಂದು 10 ಪ್ರಮುಖ ಇರೋ ಸಿಟೀಸ್ ಅಲ್ಲಿ ಒಂದು ಸರ್ವೆ ನಡೆದಿದೆ ಮಕ್ಕಳಲ್ಲಿ, ಅದರಲ್ಲಿ ಲೆಡ್ ಬ್ಲಡ್ ಲೆವೆಲ್ಸ್ ನೋಡಿದಾಗ ನಮ್ಮ ಕರ್ನಾಟಕದ ಮಣಿಪಾಲ್ ಅಲ್ಲಿ ಹೈಯೆಸ್ಟ್ ಅಂತ ತಿಳಿದಿದ್ದಾರೆ. ಯಾಕಂದ್ರೆ ಅಲ್ಲಿ ಫ್ಯಾಕ್ಟ್ರೀಸ್ ತುಂಬಾ ಇದಾವೆ, ಅವು ಎಲ್ಲಾನು ಏನು ಅವ್ರದ್ದು ವೇಸ್ಟ್ ಬಿಡ್ತಾರೆ, ಅದರಲ್ಲಿ ಲೆಡ್ ಹೆಚ್ಚಿಗೆ ಇರ್ತದೆ. ಆ ಲೆಡ್ ಮಿಕ್ಸ್ ಆಗಿರೋ ನೀರನ್ನ ನಾವು ವೆಜಿಟೇಬಲ್ಸ್ ಆಹಾರ ಬೆಳೆಸೋದಕ್ಕೆ ರೈತರು ಯೂಸ್ ಮಾಡಿದಾಗ ವೆಜಿಟೇಬಲ್ಸ್ ಅಲ್ಲಿ ಮಿಕ್ಸ್ ಆಗಿ ಲೆಡ್ ಬರ್ತದೆ. ಮಕ್ಕಳಿಗೆ ತುಂಬಾ ಎಫೆಕ್ಟ್, ಅದು ನ್ಯೂರಾಲಜಿಕಲ್ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ, ಅವರ ಎಜುಕೇಶನಲ್ ಡೆವಲಪ್ಮೆಂಟ್ ಏನಿರುತ್ತೆ ಅದರ ಮೇಲೆ ಎಫೆಕ್ಟ್ ಆಗುತ್ತೆ, ಅವರ ಬೆಳವಣಿಗೆ ಮೇಲೆ. ಮತ್ತೆ ಅನಿಮಿಯಾ, ನಾವು ಅನಿಮಿಯಾ ಅಂತ ಇವಾಗ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಅಂತ ಮಾತಾಡ್ತಾ ಇದೀವಿ, ಅನಿಮಿಯಾಗೆ ಕಾರಣಗಳು ತುಂಬಾ ಇದಾವೆ. ಸೊ ಹಾಗಾಗಿ ನಾವು ಬರೀ ಐರನ್ ಸಪ್ಲಿಮೆಂಟ್ ಕೊಟ್ರೆ ಆಗೋದಿಲ್ಲ, ಈ ಹೆವಿ ಮೆಟಲ್ಸ್ ಏನಿದಾವೆ ವಾಟರ್ ಅಲ್ಲಿ ಫುಡ್ ಅಲ್ಲಿ ಮಿಕ್ಸ್ ಆಗೋದನ್ನ ನಾವು ನಿಲ್ಲಿಸಬೇಕಾಗುತ್ತೆ. ಮತ್ತೆ ನಾವು ಎಲ್ಲಾ ಡಿಸೀಸಸ್, ಮೆಂಟಲ್ ಹೆಲ್ತ್, ಇವಾಗ ಇಂಡೋರ್ ಏರ್ ಪೊಲ್ಯೂಷನ್, ಔಟ್ಡೋರ್ ಏರ್ ಪೊಲ್ಯೂಷನ್, ಮೆಂಟಲ್ ಹೆಲ್ತ್ ಡಿಸೀಸಸ್ ಹೆಚ್ಚಿಗೆ ಆಗ್ತಾ ಇದಾವೆ ಮಕ್ಕಳಲ್ಲಿ. ನಾವು ನೋಡಬಹುದು ಸ್ಟ್ರೆಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಹೋಗೋದಕ್ಕೆ ನಮ್ಮ ಪೊಲ್ಯೂಷನ್ ಒಂದು ಕಾರಣ ಆಗ್ತದೆ. ನಾವು ಗಾಳಿಯಲ್ಲಿ ಆಡೋದಿಲ್ಲ, ಸನ್ಲೈಟ್ ಎಲ್ಲಿ ಇರೋದಿಲ್ಲ, ಅಂತ ಕಡೆ ನಾವೇ ಇದ್ರೆ ನಾವೇ ಇರಿಟೇಬಲ್ ಆಗಿ ಫೀಲ್ ಆಗ್ತೀವಿ. ಸೊ ಹಾಗಾಗಿ ನಮ್ಮ ಪರಿಸರ ಚೆನ್ನಾಗಿರಬೇಕು, ಗಾಳಿ ಬೆಳಕು ಇರಬೇಕು ನಮ್ಮ ಪರಿಸರದಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ ಶುದ್ಧವಾಗಿ ಇರಬೇಕು. ಮತ್ತೆ ಈ ಟೆಂಪರೇಚರ್ ರೈಸ್ ಆಗ್ತಾ ಇರೋದ್ರಿಂದ, ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ವೆಕ್ಟರ್ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು, ಸೊಳ್ಳೆಯಿಂದ ಹರಡುವ ಅಂತದ್ದು ಕಾಯಿಲೆಗಳು, ಮಲೇರಿಯಾ ಆಗಿರಬಹುದು, ಡೆಂಗಿ ಚಿಕನ್ ಗುನಿ ಆಗಿರಬಹುದು, ಇವತ್ತು ಝಿಕಾ ಆಗಿರಬಹುದು, ವೆಸ್ಟ್ ನೈಲ್ ಫೀವರ್, ಎಲ್ಲೋ ಫೀವರ್, ಇದೆಲ್ಲ ಡಿಸೀಸಸ್ ನಮಗೆ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಸೊಳ್ಳೆದು ಒಂದು ಲೈಫ್ ಸ್ಪ್ಯಾನ್ ಏನಿದೆ, ಆ ಟೆಂಪರೇಚರ್ ಹೆಚ್ಚಿಗೆ ಆದಂಗೆ ಆ ಲೈಫ್ ಸ್ಪ್ಯಾನ್ ಅದು ಬದುಕೋ ಅಂತದ್ದು 25-30 ದಿವಸ ಆದ್ರೆ, ಈ ಟೆಂಪರೇಚರ್, ಹ್ಯುಮಿಡಿಟಿ ಮತ್ತೆ ರೈನ್ಫಾಲ್ ಇಂಟರ್ಮಿಟೆಂಟ್ ಆಗೋದ್ರಿಂದ ಅದರದ್ದು ಲೈಫ್ ಸ್ಪ್ಯಾನ್ 40-45 ದಿವಸ ಜಾಸ್ತಿ ಆಗ್ತದೆ, ಅದು ಬೆಳವಣಿಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಡಿಸೀಸಸ್ ಎಲ್ಲ ಹೆಚ್ಚಿಗೆ ಆಗೋ ಚಾನ್ಸಸ್ ಇರ್ತದೆ. ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ ಸಿಟೀಸ್ ಅಲ್ಲಿ ಎಲ್ಲಾನು ಎಲ್ಲೆಲ್ಲಿ ನೀರು ಶೇಖರಣೆ ನಾವು ಓಪನ್ ಆಗಿ ಮಳೆ ಇಂಟರ್ಮಿಟೆಂಟ್ ಆದಾಗ ನೀರು ಇರ್ತದೆ, ಅಲ್ಲೆಲ್ಲಾನು ಇಡೀ ಸಿಜಿಪ್ಟಿ ಬೆಳೆದು ಡೆಂಗಿ ಕೇಸಸ್ ನಿಮ್ಗೆ ಹೆಚ್ಚಿಗೆ ಕಾಣುತ್ತೆ, ಚಿಕನ್ ಗುನಿಯಾ ಕೇಸಸ್ ಹೆಚ್ಚಿಗೆ ಕಾಣಿಕೊಳ್ಳುತ್ತೆ. ಇವಾಗ ಕೋವಿಡ್ ಬಂತು, ಬ್ಯಾಟ್ಸ್ ಇಂದ ಬಂತು. ಸೊ ಒನ್ ಹೆಲ್ತ್ ಅಂತ ಏನು ಹೇಳ್ತೀವಿ ನಾವು, ಅನಿಮಲ್ಸ್, ನಾವು ಹ್ಯೂಮನ್ಸ್, ಮತ್ತೆ ನಮ್ಮ ಪರಿಸರ, ವೆಜಿಟೇಷನ್ ಏನು ಇರ್ತದೆ ಅದೆಲ್ಲಾನು ಒಂದು ಬ್ಯಾಲೆನ್ಸ್ ಅಲ್ಲಿ ನಡಿಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಎಲ್ಲ ನಾವು ಯಾವಾಗ ಡಿಸ್ಟರ್ಬ್ ಮಾಡ್ತೀವಿ ಅವಾಗ ಈ ಕಾಯಿಲೆಗಳು ನಮಗೆ ಹೆಚ್ಚಿಗೆ ಆಗೋ ಸಂಭವ ಇರ್ತದೆ. ಇದಕ್ಕೆಲ್ಲಾನು ನಾವೇ ಕಾರಣಕರ್ತರು ಅನ್ಕೊಂಡು ನಾವು ಇದೆಲ್ಲಾನು ಚೇಂಜ್ ಅನ್ನ ನಾವೇ ತರಬೇಕಾಗುತ್ತೆ. ಇವತ್ತಿನ ದಿವಸ ಏನೇನು ತಪ್ಪು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಅದೆಲ್ಲಾನು ನಾವು ಬಿಟ್ಬಿಟ್ಟು ಇವತ್ತು ಪರಿಸರಕ್ಕೆ, ನಮ್ಗೆ, ಪ್ರಾಣಿಗಳಿಗೆ, ಮತ್ತೆ ನಮ್ಮ ಸುತ್ತಮುತ್ತ ಪರಿಸರ ಏನಿದೆ ಅದನ್ನ ಚೆನ್ನಾಗಿಟ್ಕೊಳ್ಳಕ್ಕೆ ಯಾವ ತರ ಬೇಕಾಗುತ್ತೆ ಆ ತರ ಅದು ಒಂದು ಕೆಲಸ ಕಾರ್ಯಗಳನ್ನ ನಾವು ಸ್ಟಾರ್ಟ್ ಮಾಡಿದಾಗ ಮಾತ್ರ ಈ ಪರಿಸರವನ್ನು ನಾವು, ಟೆಂಪರೇಚರ್ ಏನು ರೈಸ್ ಆಗುತ್ತೆ ಅಂತ, ಇವಾಗ 2030-2050 ಎಷ್ಟು ಟೆಂಪರೇಚರ್ ರೈಸ್ ಆದ್ರೆ ನಾರ್ತ್ ಅಂಟಾರ್ಟಿಕ್ ಸೌತ್ ಅಲ್ಲಿ ಇರೋ ಐಸ್ ಮೆಲ್ಟ್ ಆಗಿ ಸೀ ಲೆವೆಲ್ ರೈಸ್ ಆಗ್ತಾ ಇದೆ. ಸೀ ಲೆವೆಲ್ ರೈಸ್ ಆಗೋದ್ರಿಂದ ಏನಾಗ್ತದೆ, ಮಂಗಳೂರು, ಉಡುಪಿ ಕೋಸ್ಟಲ್ ಏರಿಯಾಸ್ ಅಲ್ಲೆಲ್ಲಾನು ಜನ ಊರುಗಳು ಬಿಟ್ಬಿಟ್ಟು ಬೇರೆ ಕಡೆ ಬರಬೇಕಾಗುತ್ತೆ. ಇದೆಲ್ಲಾನು ಮೈಗ್ರೇಷನ್ ಅಂತ ಹೇಳ್ತೀವಿ. ಸೊ ಈಗ ಇನ್ಕ್ರೀಸ್ ಆಫ್ ಡ್ರಾಟ್ ಆದಾಗ ಹಳ್ಳಿಗಳಲ್ಲಿ ಏನಾಗ್ತಾರೆ, ಸಿಟೀಸ್ಗೆ ಮೈಗ್ರೇಟ್ ಆಗ್ತಾರೆ. ಮೈಗ್ರೇಟ್ ಆದಾಗ ಅಲ್ಲಿ ಅವರಿಗೆ ಕೆಲಸಗಳು ಸಿಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ, ಬೇರೆ ಬೇರೆ ಕಾನ್ಫ್ಲಿಕ್ಟ್ಸ್ ಆಗ್ತದೆ, ಮತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೆಚ್ಚಿಗೆ ಇರೆಗ್ಯುಲರ್ ಆಗ್ತದೆ, ಅಲ್ಲಿ ಪರಿಸರ ಮೇಲೆ ಹಾನಿ ಆಗ್ತದೆ. ಸೊ ಇದೆಲ್ಲಾನು ನಾವು ನಿಲ್ಲಿಸಬೇಕಾದ್ರೆ ನಮ್ಮ ಪರಿಸರನ ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ, ನೀರು ಸಂಗ್ರಹ ಮಾಡ್ಕೋಬೇಕಾಗುತ್ತೆ, ಮರ ಗಿಡನ ಬೆಳೆಸಬೇಕಾಗುತ್ತೆ, ನಮ್ಮ ಏರ್ ಪೊಲ್ಯೂಷನ್ ಅನ್ನ ಕಮ್ಮಿ ಮಾಡಬೇಕಾಗುತ್ತೆ. ನಾವು ಇದೆಲ್ಲ ಮಾಡಿದಾಗ ಮಾತ್ರ ನಮಗೆ ಈ ಪರಿಸರ ಏನಿದೆ ಇದು ಚೆನ್ನಾಗಿರ್ತದೆ. ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನಾವು ಮಾತಾಡ್ತಾ ಇದೀವಿ, ಎಲ್ಇಡಿ ಬಲ್ಬ್ ಅಂತ ಮಾತಾಡ್ತಾ ಇದೀವಿ, ಸೋಲಾರ್ ಪ್ಯಾನಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾತಾಡ್ತಾ ಇದೀವಿ, ಮತ್ತೆ ವಿದ್ಯುತ್ ಬಗ್ಗೆ ಮಾತಾಡ್ತಾ ಇದೀವಿ. ಇದೆಲ್ಲಾನು ನಾವು ಆಕ್ಚುಯಲ್ ಆಗಿ ತಿಳ್ಕೋಬೇಕು, ಜನ ತಿಳ್ಕೋಬೇಕು, ಮುಂದಿನ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ನಾವು ಯಾವ ತರ ಪರಿಸರನ ಇಟ್ಟೋಗ್ತೀವಿ ಅದರ ಮೇಲೆ ಅವ್ರದ್ದು ಲೈಫ್ ಡಿಪೆಂಡ್ ಆಗಿರ್ತದೆ. ಅವರು ಹೇಳಬಾರ್ದು ನೀವು ಎಲ್ಲ ಯೂಸ್ ಮಾಡ್ಬಿಟ್ಟಿವಿ ಇವಾಗ ನ್ಯಾಚುರಲ್ ರಿಸೋರ್ಸಸ್ ಇಲ್ವೇ ಇಲ್ಲ ನಮ್ಗೆ ಏನು ಯೂಸ್ ಮಾಡಕ್ಕೆ ಅಂತ ಯಾರು ಹೇಳಬಾರ್ದು, ಕಂಪ್ಲೇಂಟ್. 100-150 ವರ್ಷ ಹಿಂದೆ ಆ ತರ ಇರಲಿಲ್ಲ. ನಮ್ಮ ದೊಡ್ಡವರು ಎಲ್ಲರೂ ತುಂಬಾ ಬುದ್ಧಿವಂತರು, ನಾವು ದಡ್ರು ಅಂತ ಹೇಳಬೇಕಾಗುತ್ತೆ. ಅವರೆಲ್ಲ ಬುದ್ಧಿವಂತರು ಆಗಿದ್ರು, ಅದಕ್ಕೆ ಪರಿಸರನ ಚೆನ್ನಾಗಿ ಇಟ್ಟು ಹೋಗಿದ್ರು. ಬಟ್ ನಾವು ಅದನ್ನ ಇವತ್ತು ಫ್ಯಾಕ್ಟರೀಸ್ ಡೆವಲಪ್ ಮಾಡ್ತಾ ಇದೀವಿ, ಹೊಸ ಹೊಸ ವೆಹಿಕಲ್ಸ್ ಅನ್ನ, ಏರ್ಕ್ರಾಫ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ. ಬಟ್ ಮಳೆ ಆದಾಗ ಒಂದು ನೀರನ್ನ ಯಾವ ತರ ಅದನ್ನ ಸಂಗ್ರಹ ಮಾಡಬೇಕು, ಯೂಸ್ ಮಾಡಬೇಕು ಅಂತ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಇವತ್ತಿಗೆ. ಸೊ ಬೇಸಿಕ್ ಇದೆಲ್ಲಾನು ನಾವು ತಿಳ್ಕೊಬೇಕಾಗುತ್ತೆ. ಯಾರು ಟೆಕ್ನಾಲಜಿ ಎಲ್ಲಾನು ಮಾತಾಡ್ತಾರೆ ಅದು ಒಳ್ಳೇದು, ಒಳ್ಳೆ ತರದ್ದು ಟೆಕ್ನಾಲಜಿ ಬಂದ್ರೆ ನಮ್ಗೆಲ್ಲರದೂ ಒಳ್ಳೇದಾಗುತ್ತೆ. ಬಟ್ ಅದರಿಂದ ಆಗೋ ಹೋಗುವಂತದ್ದು ಪರಿಣಾಮಗಳು ಬೀಳುವಂತಹದನ್ನ ನಾವು ತಡೆಗಟ್ಟಲು ಬೇಕಾಗುತ್ತೆ. ಸೊ ಅದನ್ನ ನೋಡಿಕೊಂಡು ನಾವು ಇವತ್ತು ಏರ್ ಪೊಲ್ಯೂಷನ್ ಇಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಅದಕ್ಕೆ ಯಾವ ತರ ಮಾಡಿದ್ರೆ ಏರ್ ಪೊಲ್ಯೂಷನ್ ಆಗೋದಿಲ್ಲ ಅದನ್ನು ನಾವು ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ದೀವಲ್ಲ ವೆಹಿಕ್ಯುಲರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು, ವಾಹನಗಳು ದಿನಾ ದಿನ ರೋಡ್ ಮೇಲೆ ಹೆಚ್ಚಿಗೆ ವಾಹನಗಳು ಬರ್ತಾ ಇದ್ದಾವೆ, ವಾಹನಗಳಿಂದ ವಾಯು ಮಾಲಿನ್ಯ ಆಗ್ತದೆ ಅನ್ನುವಂಥದ್ದು ಗೊತ್ತಿದೆ, ಆದರೂ ಕೂಡ ಬರ್ತಾ ಇದ್ದಾವೆ, ರಸ್ತೆಗಳು ಸಣ್ಣದಾಗ್ತಾ ಇದ್ದಾವೆ, ಅವುಗಳನ್ನ ಬಳಸುವಂತಹ ಒಂದು ಏನು ನಮ್ಮ ಒಂದು ಆಸಕ್ತಿ ಇದೆ ಅದು ಕಡಿಮೆ ಆಗಬೇಕು, ಅಥವಾ ತಾವು ಹೇಳದಂಗೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರಬಹುದು, ಗ್ರೀನ್ ಎನರ್ಜಿ ಅನ್ನು ನಾವು ಮಾಸ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಮಾಸ್ ಟ್ರಾನ್ಸ್ಪೋರ್ಟ್ ಅನ್ನು ನಾವು ಬಳಸಬೇಕಾಗುತ್ತೆ. ರೈಲ್ವೆ ಟ್ರಾನ್ಸ್ಪೋರ್ಟ್ ಆಗಲಿ ಈ ತರದ್ದು ಮಾಸ್ ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗ ಬೆಂಗಳೂರಲ್ಲಿ, ಹೈದರಾಬಾದ್ ಅಲ್ಲಿ ನೀವು ನೋಡಬಹುದು, ಡೆಲ್ಲಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಂಪಲ್ಸರಿ. ಯಾವ್ದನ್ನ ಒಂದು ಮನೆಯಲ್ಲಿ ಕಾರ್ ಇಟ್ಕೋಬೇಕಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಹೋಗ್ತಾ ಇದಾರೆ ಜನ. ಹೌದು, ಪೆಟ್ರೋಲ್ ಡೀಸೆಲ್ ಬಿಟ್ಟು, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಏರ್ ಪೊಲ್ಯೂಷನ್ ತುಂಬಾ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಅದು ಆಗೋ ಚಾನ್ಸ್ ಇಲ್ಲ. ಸೊ ಹಾಗಾಗಿ ನಾವು ಇವತ್ತು ಏನು ಯಾವ ದಾರಿ ಹಿಡಿಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನೇ ನಾವು ಮಾಡಬೇಕಾಗುತ್ತೆ. ಈಗ ಉದ್ಯಮಗಳಿರ್ತಾವ ಸಾಕಷ್ಟು, ಅವು ನಮಗೆ ಅನಿವಾರ್ಯವಾದಂತಹ ಒಂದು ಪರಿಸ್ಥಿತಿ ಅಂತ ಹೇಳಬಹುದು. ಅಂತಹ ಉದ್ಯಮಗಳನ್ನ ನಾವು ಯಾವ ರೀತಿ ಪರಿಸರ ಸ್ನೇಹಿ ಉದ್ಯಮಗಳಾಗಿ ಪರಿವರ್ತನೆ ಮಾಡಬಹುದು, ಇದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಇದು ಬಹಳ ಸಂಕೀರ್ಣವಾದಂತಹ ಒಂದು ವಿಚಾರ ಅಂತ ಹೇಳಬಹುದು, ಸಂಕೀರ್ಣವಾದಂತಹ ಒಂದು ಸಮಸ್ಯೆ. ಇದು ಕೇವಲ ಆರೋಗ್ಯ ಇಲಾಖೆ ಮಾತ್ರ ಇದನ್ನು ಮಾಡುತ್ತದ್ದು ಇಲ್ಲ, ಪ್ರತಿಯೊಬ್ಬ ನಾಗರಿಕನೂ ಸಹಿತ ಇದರ ಕಡೆ ಲಕ್ಷ್ಯ ಕೊಟ್ಟು ಅವರದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತೆ ಏನೇನು ಇಲಾಖೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಜವಾಬ್ದಾರಿಯಿಂದ ಕೆಲಸ ಮಾಡಿ ಈ ಒಂದು ಜಾಗತಿಕ ತಾಪಮಾನದ ಏರುವಿಕೆಯಿಂದ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ, ಇವುಗಳ ಕಡೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇದೇ ನಿಟ್ಟಿನೊಳಗೆ ನಾವು ಇಡಬೇಕಾಗ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಟೆಂಪರೇಚರ್ ಅನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯದ. ಒಂದ್ ವೇಳೆ ಟೆಂಪರೇಚರ್ ಕಡಿಮೆ ಆಯ್ತು ಅಂತಂದ್ರ ಸ್ವಲ್ಪ ನಮ್ಮ ಒಂದು ಬದುಕು ಸಹನೀಯ ಆಗಬಹುದು ಅಂತ ಹೇಳಿ ಅನ್ನುವಂತಹ ಒಂದು ವಿಚಾರ. ಈ ನಿಟ್ಟಿನೊಳಗೆ ತಾವು ನಮ್ಮ ಎಲ್ಲ ಕೇಳುಗರಿಗೆ ಏನ್ ಹೇಳ ಬಯಸ್ತೀರಿ? ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದಾನು ನಾವು ಸನ್ನದ್ಧರಾಗಬೇಕು. ಅಂದ್ರೆ ನಮ್ಮ ಒಂದು ಆಕ್ಷನ್ ಪ್ಲಾನ್ ಇರುತ್ತದೆ ಇದರಲ್ಲಿ, ಈ ಮೆಡಿಕಲ್ ಆಫೀಸರ್ಸ್ ಆಗ್ಲಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಗ್ಲಿ ಅವ್ರಿಗೂ ನಾವು ಹೇಳ್ತಾ ಇದೀವಿ. ಏನಂದ್ರೆ ಇವಾಗ ಒಂದು ಟೆಂಪರೇಚರ್ ರೈಸ್ ಆಗ್ತಾ ಇರೋದ್ರಿಂದ ಏನು ಫೀಲ್ಡ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಜನಕ್ಕೆ, ಇವಾಗ ಹೀಟ್ ರಿಲೇಟೆಡ್ ಇಲ್ನೆಸಸ್ ಅಂತ ಹೇಳ್ತೀವಿ, ಅದಾದಾಗ ನಾವು ಏನ್ ಮಾಡಬೇಕಾಗುತ್ತೆ ಅದನ್ನು ಸಹಿತ ನಾವು ಮಾಡ್ತಾ ಇದೀವಿ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು, ಹೀಟ್ ಎಕ್ಸಾಷನ್ ಆಗುತ್ತೆ, ಹೀಟ್ ಕ್ರಾಂಪ್ಸ್ ಆಗುತ್ತೆ, ಸನ್ಬರ್ನ್ ಆಗುತ್ತೆ, ಹೀಟ್ ಸ್ಟ್ರೋಕ್ ಆಗುತ್ತೆ, ಒಬ್ಬ ಮನುಷ್ಯನ್ಗೆ ಅದು ಆದಾಗ ಟ್ರೀಟ್ಮೆಂಟ್ ಅನ್ನ ನಾವು ಫಸ್ಟ್ ಏಡ್ ಸಹಿತ ಕೊಡಬೇಕು, ಮತ್ತೆ ಟ್ರೀಟ್ಮೆಂಟ್ ಗೆ ರೆಫರ್ ಮಾಡಬೇಕಾಗುತ್ತೆ ಫೀಲ್ಡ್ ಇಂದ. ಅದನ್ನು ಸಹಿತ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಾವು ಮಾಡ್ತಾ ಇದೀವಿ. ಅದಕ್ಕೆ ಅವ್ರಿಗೆ ಏನು ಇಮಿಡಿಯೇಟ್ ಆಗಿ ಐವಿ ಫ್ಲೂಯಿಡ್ ಹಾಕ್ಬೇಕಾ, ORS ಕೊಡಿಸಬೇಕಾ, ನೀರಿನ ಪದಾರ್ಥ, ಆಮೇಲೆ ಟೆಂಪರೇಚರ್ ಅನ್ನ ಕಮ್ಮಿ ಮಾಡೋದಕ್ಕೆ ಸ್ಪಾಂಜಿಂಗ್ ಮಾಡಿ ಅವ್ರಿಗೆ ಕೂಲ್ ಇರೋ ಪ್ಲೇಸಸ್ ಅಲ್ಲಿ ಫಸ್ಟ್ ರೆಸ್ಟ್ ಕೊಡಬೇಕು. ಇದೆಲ್ಲಾನು ಸಹಿತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆವರೆಗೂ ಅವ್ರಿಗೂ ಸಹಿತ ಟ್ರೈನಿಂಗ್ ಕೊಟ್ಟು ಇದನ್ನು ಮಾಡ್ತಾ ಇದೀವಿ. ಮತ್ತೆ ಏರ್ ವೇ ರಿಲೇಟೆಡ್ ಗಾಳಿಯಿಂದ ಆಗುವಂತದ್ದು, ಪೊಲ್ಯೂಷನ್ ಇಂದ ಆಗುವಂತದಕ್ಕೆ ಟ್ರೀಟ್ಮೆಂಟ್, ಅವ್ರಿಗೆ ಏನು ಡ್ರಗ್ಸ್ ಬೇಕಾಗುತ್ತೆ, ನೆಬಲೈಸೇಷನ್ ಬೇಕಾಗುತ್ತೆ, COPD ಜಾಸ್ತಿ ಆದ್ರೆ, ಮತ್ತೆ ಲಂಗ್ ಕ್ಯಾನ್ಸರ್ ಆದ್ರೆ ಅವ್ರಿಗೆ ಯಾವ ತರ ಐಡೆಂಟಿಫೈ ಮಾಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಮತ್ತೆ ಈ ತರದ್ದು ಅವ್ರಿಗೆ ವಾಟರ್ ಬೌಂಡ್ ಡಿಸೀಸಸ್, ಫುಡ್ ಬೌಂಡ್ ಡಿಸೀಸಸ್, ವೆಕ್ಟರ್ ಬೌಂಡ್ ಡಿಸೀಸಸ್, ಮಾಲ್ ನ್ಯೂಟ್ರಿಷನ್, ಹೆವಿ ಮೆಟಲ್ ಪಾಯ್ಸನಿಂಗ್, ಇದೆಲ್ಲದಕ್ಕೂ ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆಯನ್ನು ಸಹಿತ ಮಾಡ್ತಾ ಇದೀವಿ. ಇದು ರೂಟೀನ್ ಆಗಿ ನಡೆಯುವಂತದ್ದು, ಇದು ಅವೈಲೇಬಲ್ ಇರ್ತದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಿಗೆ. ನಾವು ಟ್ರೈನಿಂಗ್ ಅಲ್ಲೂ ಸಹಿತ ಕೊಡ್ತಾ ಇದೀವಿ, ಹೇಳ್ತಾ ಇದೀವಿ. ನಮ್ಮ ಮೆಡಿಕಲ್ ಕಾಲೇಜಿಂದ ಪ್ರೊಫೆಸರ್ಸ್ ಎಲ್ಲರೂ ಬರ್ತಾರೆ, ಆಮೇಲೆ ನಮ್ಮ ಕೆಲವೊಂದು ಯುನಿಸೆಫ್ ಸಪೋರ್ಟ್ ಇಂದ ತಗೊಂಡು ಅವರನ್ನು ಸಹಿತ ಇನ್ವಾಲ್ವ್ ಆಗಿ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಟ್ರೀಟ್ಮೆಂಟ್ ಮುಖ್ಯವಾಗಿರುತ್ತದೆ, ಜನ ಅದನ್ನ ಇಮಿಡಿಯೇಟ್ ಆಗಿ ಆದಾಗ ಟ್ರೀಟ್ಮೆಂಟ್ ಬಯಸ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಸಹಿತ ಕೊಡ್ತಾ ಇದೀವಿ. ಸೊ ಅದನ್ನು ಸಹಿತ ನಾವು ಮಾಡ್ತಾ ಇದೀವಿ, ಟ್ರೀಟ್ಮೆಂಟ್ ಸೈಡ್ ಬೈ ಸೈಡ್, ಅದು ಒಂದು ಆಕ್ಟಿವಿಟಿ ನಮ್ದು, ಕೊಡಲೇಬೇಕಾಗುತ್ತೆ ಆರೋಗ್ಯ ಇಲಾಖೆಯಿಂದ. ಸೊ ನೀವು ಹೇಳಿದಾಗೆ ಜನ ಏನ್ ಮಾಡಬೇಕು ಅಂತ, ಜನ ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯ ಇಲಾಖೆಯವರು ಹೇಳಿದಾಗ ಮತ್ತೆ ಈ ತರದ ಒಂದು ಪ್ರೋಗ್ರಾಮ್ಸ್ ಆದಾಗ ತಿಳ್ಕೊಬೇಕು ಯಾವ ತರ ಏನ್ ಬದಲಾವಣೆಗಳು ಆಗ್ತಾ ಇದಾವೆ, ಅದರಿಂದ ಏನು ಎಫೆಕ್ಟ್ ಬೀಳ್ತಾ ಇದೆ ಆರೋಗ್ಯದ ಮೇಲೆ, ಮತ್ತೆ ಅದಕ್ಕೆ ಕಾಮನ್ ಮ್ಯಾನ್ ಜನಸಾಮಾನ್ಯರು ಏನು ಮಾಡಬೇಕು ಇಂಡಿವಿಜುವಲ್ ಆಗಿ. ಇವತ್ತು ನೋಡಿ ಸ್ಮೋಕಿಂಗ್, ಜಸ್ಟ್ ಒಂದು ಸ್ಮೋಕಿಂಗ್ ಇಂದ ಎಷ್ಟೊಂದು ಏರ್ ಪೊಲ್ಯೂಷನ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ನೀವು ಯಾವುದೇ ಒಂದು ವೇಸ್ಟ್ ಅನ್ನ ಬರ್ನ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಅದನ್ನೆಲ್ಲಾನು ಯಾವ ತರ ಸೇಫ್ ಆಗಿ ಡಿಸ್ಪೋಸ್ ಮಾಡಬೇಕು ಅಂತ ಮಾಡುವವರು ಮಾಡ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ನೀವು ಹೋಗ್ಬಿಟ್ಟು ಬರ್ನ್ ಮಾಡಬಾರ್ದು ಅದನ್ನ, ಯಾವುದೇ ವೇಸ್ಟ್ ಆಗ್ಲಿ, ಒಂದು ಸಾಮಾನ್ಯ ಮನೆಯಲ್ಲಾಗ್ಲಿ, ಒಂದು ಕಚೇರಿಯಲ್ಲಾಗ್ಲಿ, ಒಂದು ಶಾಲೆಯಲ್ಲಾಗ್ಲಿ, ಅಂಗನವಾಡಿಯಲ್ಲಾಗ್ಲಿ, ಅದನ್ನ ಬರ್ನ್ ಮಾಡಬಾರದು, ಅದನ್ನ ಡಿಸ್ಪೋಸ್ ಸರಿಯಾದ ರೀತಿಯಲ್ಲಿ ವೇಸ್ಟ್ ಅನ್ನ, ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಈ ತರ ಬೇರೆ ಬೇರೆ ಇರ್ತದೆ, ಅದನ್ನ ಕರೆಕ್ಟ್ ರೀತಿಯಲ್ಲಿ ಡಿಸ್ಪೋಸ್ ಅನ್ನು ಸಹಿತ ಮಾಡುವಂತದನ್ನು ಇದೆ ಬರ್ನ್ ಮಾಡುವಂತದ್ದು. ಇದರಿಂದ ನಾವು ಸುಮಾರು ನಮಗೆ ಅನುಕೂಲಗಳು ಮಾಡ್ಕೋಬಹುದು. ಏರ್ ಪೊಲ್ಯೂಷನ್ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದೀವಿ, ನಾವು ಏನ್ ಮಾಡಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಸೇವ್ ಮಾಡೋದಕ್ಕೆ ಮತ್ತೆ ಮಳೆ ನೀರನ್ನ ಸಂಗ್ರಹ ಮಾಡಿ ಯಾವ ತರ ಯೂಸ್ ಮಾಡಬೇಕು ಮಾತಾಡಿದೀವಿ. ಇದರಿಂದ ಸುಮಾರು ಇಂಡಿವಿಜುವಲ್ ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ. ತಿಳ್ಕೊಳ್ಳೋದು ಒಂದ್ ಕಡೆ, ಫಾಲೋ ಮಾಡೋದು ಒಂದ್ ಕಡೆ ಆಗ್ಬೇಕಾಗುತ್ತೆ. ಜನರು ಇದನ್ನ ತಿಳ್ಕೊಬೇಕು. ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಸಾಮಾನ್ಯ ಜನರಿಗೆ, ನೀವು ತಿಳ್ಕೊಳ್ಳೋದು ಬಹಳಷ್ಟು ಇರ್ತದೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಸಿಬ್ಬಂದಿ ಅವರು ವಿಸಿಟ್ ಮಾಡಿದಾಗ ನೀವು ಇದರ ಬಗ್ಗೆ ತಿಳ್ಕೊಬಹುದು, ಕೇಳಬಹುದು, ಯಾವ ತರ ನಮ್ಮಲ್ಲಿ ಏನೇನ್ ಫೆಸಿಲಿಟೀಸ್ ಇದಾವೆ ಅದರ ಬಗ್ಗೆನು ಫೆಸಿಲಿಟೀಸ್ ಅನ್ನ ತಗೋಬಹುದು. ಆರೋಗ್ಯ ಇಲಾಖೆಯಿಂದ ತಗೊಂಡು ನೀವು ಮುಂದಿನ ನಿಮ್ಮ ಮಕ್ಕಳಿಗೆ ಈ ಒಂದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಮತ್ತೆ ಒಳ್ಳೆ ಪರಿಸರನ ನೀವು ಕೊಡಬೇಕು ಅಂತ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀನಿ. ಒಳ್ಳೇದು ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೇ. ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗ ಮಿತ್ರರಿಗೆ ಈಗ ಆಗ್ತಾ ಇರುವಂತಹ ಏನು ಹವಾಮಾನ ಬದಲಾವಣೆ, ಅದರ ಪರಿಣಾಮವಾಗಿ ಜನರ ಆರೋಗ್ಯದ ಮೇಲೆ ಏನೇನು ದುಷ್ಪರಿಣಾಮಗಳಾಗಬಹುದು, ಏನೇನು ರೋಗಗಳಿಗೆ ಅವರು ತುತ್ತಾಗಬಹುದು, ಮತ್ತ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ವಹಿಸಬೇಕು, ಯಾವ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು, ಮತ್ತೆ ನಮ್ಮ ಇಲಾಖೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಇಲ್ಲಿ ತನಕ ಮಾಡಿಕೊಟ್ಟಿದ್ದೀರಿ. ಈ ಹವಾಮಾನ ಬದಲಾವಣೆಗೆ ನಾವೆಲ್ಲರೂ ರೆಡಿಯಾಗಿ ನಿಲ್ಲಬೇಕಾಗ್ತದ. ಮುಂದಿನ ದಿನಗಳಲ್ಲಿ ನಾವು ಇದರ ಪರಿಣಾಮಗಳು ಕಡಿಮೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಕೆಲಸವನ್ನ ಮಾಡಿ ಅದನ್ನ ಎದುರಿಸುವಲ್ಲಿ ಸನ್ನದ್ಧರಾಗಬೇಕಾಗ್ತದ. ಅಂತಹ ಪ್ರಯತ್ನಗಳಿಗೆ ನಾವೆಲ್ಲರೂ ಕೈ ಜೋಡಿಸುವಂತಹ ಒಂದು ಸಂದರ್ಭ ಈಗಿದೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಏನು ತಾವು ಭಾಗವಹಿಸಿ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ತನಕ ಹವಾಮಾನ ಬದಲಾವಣೆಯಿಂದ ಜನರ ಮೇಲಾಗುವ ದುಷ್ಪರಿಣಾಮಗಳು ಮತ್ತು ಪರಿಹಾರ ಕ್ರಮ, ಈ ವಿಷಯವಾಗಿ ರಾಷ್ಟೀಯ ಹವಾಮಾನ ಬದಲಾವಣೆ ಮತ್ತು ಜನಾರೋಗ್ಯ ಕಾರ್ಯಕ್ರಮದ ರಾಜ್ಯ ನೋಡಲ್ ಅಧಿಕಾರಿಗಳಾದ ಡಾ ಮೊಹಮ್ಮದ್ ಶರೀಫ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ, ಸಂಕಲನ ಗೋವಿಂದರಾವ್ ಎನ್ ರಾಠೋಡ್. ಕೊನೆಯಲ್ಲಿ ಕೇಳಿ ಆಳಂ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣೆ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಕೈಲ ಮನೆಯಾಗಾ